ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣ ಸುರೇಂದ್ರ ಅಂತನ್ನುವ ಭಕ್ತರನ್ನು ನೀಡಿ ನಡೆಯತಕ್ಕಂತಹ ಉತ್ಸವದಲ್ಲಿ ಭಾಗಿಗಳಾಗಿದ್ದಾರೆ. ಅಲ್ಲಿ ಮಾತುಕತೆ ನಡೀತಾ ಇದೆ, ಹೇಳ್ತಾ ಇದ್ದಾರೆ, ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ನಾನು ಅಂತಲೇ ಇದ್ರೆ, ನಾನು ನಾನು ಅಂತಲೇ ಇದ್ರೆ ಎಂಥ ದುರ್ಗತಿ ಉಂಟಾಗಿಬಿಡುತ್ತೆ ಅನ್ನೋದನ್ನ ಗುರುವಿನ ದುರವಸ್ಥೆಯ ಸಂಬಂಧವಾಗಿ ಭಾವಿಸಿದರೆ ಅರ್ಥ ಆಗಿಬಿಡುತ್ತೆ. ಕರು ಹೋಗುತ್ತೆ, ಹಾಮ್ಮ ಹಾಮ್ಮ ಅಂತ, ಇಲ್ಲಿ ಅಮ್ಮ ಅಮ್ಮ ಅಂತ ಬರ್ತಿದ್ದಾರೆ, ಅಂಬಾ ಅಂತ ಹೋಗುತ್ತೆ, ಅಂಬಾ ಅಂತ ಹೇಳಿ ಅಂದ್ರೆ ಅದ್ರ ಅರ್ಥ ಏನು ಅಂತ ನಾನು ನಾನು ನೋಡೋದು ದುರ್ಗತಿಯನ್ನ. ಕೆಲವು ವೇಳೆ ಬೆಳಗಿನಿಂದ ಹಿಡಿದು ಸಾಯಂಕಾಲದವರೆಗೆ ನೇಗಿಲು ಹಿಡಿಬೇಕಾಗತ್ತೆ ಆ ಎತ್ತು. ಬಿಸಿಲು ಇದು ಬಿಸಿಲು ಅದು ಮಳೆ ಅನ್ನೋ ಹಾಗೆ ಇಲ್ಲ, ನೇಗಿಲಿಂತಾ ಇರಬೇಕಾಗತ್ತೆ. ಕೊನೆಗೆ ಕಟುಕ, ಅದನ್ನ ಕತ್ತರಿಸಬಹುದು, ಮಾಂಸವನ್ನ ಜನರು ತಿಂತಾರೆ, ಚರ್ಮವನ್ನ ಹದ ಮಾಡಿ ತೊಗಲನ್ನಾಗಿ ಮಾಡ್ತಾರೆ, ತೊಗಲಿನಿಂದ ಚಪ್ಪಲಿ ಮುಂತಾದವನ್ನ ತಯಾರು ಮಾಡ್ತಾರೆ, ಜನ ಅವನ್ನ ಮೆಟ್ಟಿಕೊಂಡು ನಡೀತಾರೆ. ಇಷ್ಟಕ್ಕೆ ಆ ಪ್ರಾಣಿಯ ದುರ್ಗತಿ ಮುಗಿಯುವಂತಿಲ್ಲ, ಅದೇ ತೊಗಲಿನಿಂದ ನಗಾರಿ ತಯಾರು ಮಾಡ್ತಾರೆ. ಆ ನಗಾರಿಯನ್ನ ಕೋಲಿನಿಂದ ಚೆನ್ನಾಗಿ ಬಡಿತಾರೆ, ಆದರೂ ಅದು ಹಂ ಹಂ ಹಂ ಅಂತಲೇ ಶಬ್ದ ಮಾಡ್ಕೊಡುತ್ತೆ. ಕೊನೆಗೆ ಅದರ ಕರುಳನ್ನು ತೆಗೆದುಕೊಂಡು ಅದರಿಂದ ಹುರಿಯನ್ನ ತಯಾರು ಮಾಡ್ತಾರೆ. ಆ ಹುರಿಯನ್ನ ಹತ್ತಿ ಬಿಡಿಸುವ ಯಂತ್ರಕ್ಕೆ ಕಟ್ಟಿ ಹತ್ತಿ ಎಕ್ಕುವಾಗ ಅದು ಶಬ್ದ ಮಾಡುತ್ತೆ, ತುಮು ತುಮು ಅಂತ. ಅಂದ್ರೆ ನೀನು ನೀನು ಅಂದ್ರೆ ಹೇ ಭಗವಂತ, ನೀನ್ ಕರ್ತ, ನೀನೇ ಕರ್ತ. ಆ ಕರು ಆ ಎತ್ತು ಮತ್ತೆಂದಿಗೂ ಶಬ್ದ ಮಾಡುದು ಅಂಬಾ ಅಂಬಾ ಅಂತ, ಆಗ ಮಾತ್ರವೇ ಅದರ ದುರ್ಗತಿ ಕೊನೆಗಾಣುತ್ತೆ, ಆಗ ಮಾತ್ರವೇ ಅದಕ್ಕೆ ಮುಕ್ತಿ. ಕರ್ಮ ಕ್ಷೇತ್ರದಲ್ಲಿ ಮತ್ತೆ ಅದು ಬರಬೇಕಾಗಿರೋದಿಲ್ಲ. ಬಳಿಕ ಮುಂದುವರಿಸ್ತಾರೆ, ಅದೇ ರೀತಿಯಾಗಿ ಜೀವ ಯಾವಾಗ ಹೇಳ್ತಾನೋ ಹೇ ಭಗವಂತ ನಾನು ಕರ್ತ ಅಲ್ಲ ನೀನೇ ಕರ್ತ, ನಾನು ಯಂತ್ರ ನೀನು ಯಂತ್ರಿ ಅಂತ ಯಾವಾಗ ಹೇಳ್ತಾನೋ ಆಗ ಮಾತ್ರವೇ ಆ ಜೀವಿಯ ಸಾಂಸಾರಿಕ ತಾಪತ್ರಯಗಳೆಲ್ಲ ಕೊನೆಗಾಣುತ್ತವೆ, ಆಗ ಮಾತ್ರವೇ ಆ ಜೀವಕ್ಕೆ ಮುಕ್ತಿ, ಮತ್ತೆ ಅದು ಕರ್ಮ ಕ್ಷೇತ್ರಕ್ಕೆ ಇಳಿಯಬೇಕಾಗುವುದಿಲ್ಲ. ಆಗ ಒಬ್ಬ ಭಕ್ತ ಕೇಳ್ತಾನೆ, ಈ ಮನುಷ್ಯನ ಅಹಂಕಾರ ನಾಶವಾಗುವುದಕ್ಕೆ ಮಾರ್ಗ ಏನು? ಆಗ ಶ್ರೀರಾಮ್ ಹೇಳ್ತಾರೆ, ಭಗವಂತನ ದರ್ಶನವನ್ನು ಪಡೆದುಕೊಳ್ಳದವರೆಗೆ ಅಹಂಕಾರವು ಯಾರಲ್ಲಿಯೇ ಆಗಲಿ ಅಹಂಕಾರವಿರುವುದು ತೋರಿ ಬಂದ್ರೆ ತಿಳಿಸ್ಕೊಳ್ಬೇಕು, ಅವರಿಗೆ ನಿಶ್ಚಯವಾಗಿ ಭಗವಂತನ ದರ್ಶನ ದೊರೆತಿದೆ. ಯಾರಲ್ಲಿ ಆಗಲಿ ಅಹಂಕಾರ ಇಲ್ಲಿರೋದು ತೋರಿ ಬಂದ್ರೆ ತಿಳ್ಕೊಳ್ಬೇಕು, ಅವರಿಗೆ ನಿಶ್ಚಯವಾಗಿ ಭಗವಂತನ ದರ್ಶನ ದೊರೆತಿದೆ ಅಂತ. ಅಹಂಕಾರ ಸಂಬಂಧವಾಗಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅಹಂಕಾರದಿಂದ ಬಹಳ ಕಷ್ಟವಾಗ್ತಾ ಇದೆ ಯಾರಿಗೆ, ಇತರಿಗೆ ಅಂತ ಜನರಿಗೆ ಎಲ್ಲ ಗೊತ್ತಾಗಿದೆ. ತಾಳ ನಿನ್ನ ಅಹಂಕಾರವನ್ನು ಮುರಿದು ಪುಡಿ ಮಾಡಿಕೊಡ್ತೇನೆ, ನಿನ್ನ ಅಹಂಕಾರವನ್ನು ಅಡಗಿಸಿ ಬಿಡ್ತೇನೆ. ಅಂದ್ರೆ ಅಹಂಕಾರದ ರೂಪಿಯನ್ನು ತಾಳಾದ್ರೆ ಇವನು ಈ ಮಾತ್ರ ಹೇಳೋದು, ಹೇಳುವಾಗ ಹೇಗೆ ಹೇಳ್ತಾನೆ, ಇವನ ಅಹಂಕಾರದ ಮಹಿಮೆಯನ್ನ ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾನೆ. ಇನ್ನೊಬ್ಬರ ಅಹಂಕಾರವನ್ನು ಮರಿಬೇಕಾದ್ರೆ ನಮ್ಗೆ ಎಷ್ಟು ಅಹಂಕಾರ ಇರ್ಬೇಕಲ್ಲ ಹೇಳಿ. ಅಹಂಕಾರ ಅತಿಯಾಯಿತು ಅಂತಂದ್ರೆ ಅದನ್ನ ತಾಳ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ಒಂದು ಮನೆ ತಳಕಂತಹದ್ದು ನಂದನವನ ಆಗಬೇಕಾದ್ರೆ ಬದುಕೋದಕ್ಕೆ ಯೋಗ್ಯವಾದಂತಹ ಒಂದು ಕೇಂದ್ರವಾಗಿ ನಿರ್ಮಾಣವಾಗಬೇಕಾದ್ರೆ ಪ್ರತಿಯೊಬ್ಬರು ಅವರವರ ಅಹಂಕಾರವನ್ನ ಅಷ್ಟು ಇಷ್ಟು ಅಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಸ್ವಾರ್ಥ ಸುಖಕ್ಕಾಗಿಯೇ ನಮ್ಮ ಅಹಂಕಾರವನ್ನ ಅಡಗಿಸಿಕೊಳ್ಬೇಕಾಗುತ್ತೆ. ನಮ್ಮ ಅಹಂಕಾರವನ್ನು ತೋರಿಸಿದಾಗ ಎದುರಾಳಿಗೆ ಅಹಂಕಾರ ಇರೋದಿಲ್ವೇ ಅವನು ಕೂಡ ಅಹಂಕಾರ ತೋರಿಸ್ತಾನೆ. ಅಹಂಕಾರದ ಪ್ರತಿಯಾಗಿ ಅದರ ಪ್ರತಿಕ್ರಿಯೆಯಾಗಿ ಒಂದಷ್ಟು ರಗಳೆದ ಹಂತಗಳೆಲ್ಲ ಉಂಟಾಗಿರುತ್ತವೆ. ಮನಕ್ಲೇಶಗಳು ವೈಮನುಷ್ಯ ಉಂಟಾಗುತ್ತೆ. ಅವರ ನೆರಳೆಯೇ ನಮಗೆ ದುಃಖವನ್ನು ಕೊಡ್ತಾ ಇರುತ್ತೆ, ಅವರ ನೆನಪೇ ನಮಗೆ ದುಃಖವನ್ನು ಕೊಡ್ತಾ ಇರುತ್ತೆ. ನಾವು ಒಟ್ಟಿ ಒಂದ ಮನೇಲಿ ಇರಲೇಬೇಕು ಎಂತ ಯಾತನೆಯನ್ನು ಅಹಂಕಾರ ಪ್ರದರ್ಶನ ಮಾಡಿದ ಮೇಲೆ ಉಂಟಾಗತಕ್ಕಂತಹ ಪ್ರತಿಕ್ರಿಯೆಗಳನ್ನು ಭಾವಿಸಿ ನೋಡಿ. ಆ ವಾತಾವರಣದಲ್ಲೆಲ್ಲ ಅಸಹನೀಯ ಅಥವಾ ಅಸಹ್ಯ ಆಗ್ತಾ ಇರುತ್ತೆ. ಆದ್ರಿಂದ ಲೌಕಿಕ ದೃಷ್ಟಿಯಿಂದ ತೆಗೆದುಕೊಂಡರೂ ಕೂಡ ಈ ಅಹಂಕಾರದ ಆರ್ಭಟೆಯನ್ನ ಅಷ್ಟೋ ಎಷ್ಟೋ ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ಶಿಕ್ಷಣ ಶಿಕ್ಷಣ ಶಿಕ್ಷಣ ಅಂದ್ರೆ ಅದೇ, ಅದಕ್ಕೆ ಆಧ್ಯಾತ್ಮಿಕ ಶಿಕ್ಷಣ ಏನು ಬೇಡ, ಲೌಕಿಕ ಶಿಕ್ಷಣವೇ ಸಾಕು. ನೋಡು, ಅತಿಯಾದ ಅಹಂಕಾರವನ್ನ ಪ್ರದರ್ಶಿಸುವುದು ಅಂತಂದ್ರೆ ಅದು ಅಂಜಂಟಿನಲ್ಲಿ ಅಂತಂದ್ರೆ ಏನು, ಅದೊಂದು ಅಸಭ್ಯ ಲಕ್ಷಣ ಅಂತ ಹೇಳ್ಕೊಳ್ಬೇಕು. ಅಂದ್ರೆ ಸಭ್ಯತೆಯ ಲಕ್ಷಣಗಳನ್ನೆಲ್ಲ ಹೇಳ್ಕೊಳ್ಬೇಕು. ಸಭ್ಯತೆಯ ಲಕ್ಷಣ, ಆ ಸಭ್ಯತೆಯ ಲಕ್ಷಣಗಳನ್ನ ಹೇಳ್ಕೊಳ್ಳುವಾಗ ಇಂಥವನ್ನೆಲ್ಲ ಸೇರಿಸ್ಬೇಕು, ಒಂದು ಪಟ್ಟಿ ಮಾಡ್ಕೊಳ್ಬೇಕು. ಶಾಲೆಗಳಲ್ಲಿ ಮನೆಗಳಲ್ಲಿ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇನೇ ಇಂಥದ್ದೆಲ್ಲ ಶಿಕ್ಷಣ ಕೊಡ್ತಾ ಇರಬೇಕು. ಹಾಗೆ ಲೌಕಿಕವಾಗಿ ನಾವು ಆನಂದದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಈ ಅಹಂಕಾರವನ್ನ ಕಡಿಮೆ ಮಾಡಿಕೊಂಡಾಗ. ಆದರೆ ಖಂಡಿತವಾಗಿಯೂ ಕೂಡ ನಾನು ಅಹಂಕಾರವನ್ನ ಹುಟ್ಟಡಗಿಸಿಕೊಳ್ಳಿ ಅಂತ ಹೇಳೋದಿಲ್ಲ. ಅಹಂಕಾರ ಇಲ್ಲದೆ ಹೊರತು ಅಂತಂದ್ರೆ ನೀವು ಬದುಕೋದಕ್ಕೆ ಆಗುದಿಲ್ಲ ಈ ಜಗತ್ತಲ್ಲಿ. ಆದ್ರಿಂದ ಅಹಂಕಾರ ಇಟ್ಕೊಳ್ಬೇಕು. ಅಹಂಕಾರ ಅದೇ ಬೆಳಕೊಂಡು ಹೋಗಬಾರದು, ನೀವೇ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಬೇಕೆಂಬಾಗ ಅದನ್ನು ಹೊರಗಡೆ ಒಂದಿಟ್ಟು ತೋರಿಸ್ಬೇಕಾಗುತ್ತೆ. ಈ ಅಹಂಕಾರ ಯಾವಾಗ ಹೋಗ್ಬೇಕು, ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಮಾತ್ರ ಹೋಗುವಂತಹದ್ದು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ನೀವಾಗಿ ತೆಕ್ಕೊಂಡ್ಬಿಟ್ರೆ ನಿಮ್ಮ ಪ್ರಾಣವನ್ನೇ ತೆಗೆದುಕೊಂಡು ಹಾಕಿ, ನಿಮ್ಮ ಪ್ರಾಣವನ್ನೇ ಕಳ್ಕೊಂಡು ಹಾಕಿ. ಯಾಕೆ ಅಕ್ಕಪಕ್ಕದವರೆಲ್ಲ ಬಂದು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿಬಿಡ್ತಾರೆ. ಬ್ಯಾಡ್ಮಿಂಟನ್ಗಳನ್ನು ನಾವು ನೋಡೋದಿಲ್ಲೇ, ಕೆಲಸಕ್ಕೆ ಬರದೆ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಅಹಂಕಾರ ಏನಿದೆ, ಪರಿಣಾಮ ಏನು, ಬಾರೋ ನಂದೊಂದೊಬ್ಬ ಚಾಕರಿ ಮಾಡು ಅಂತ ಎಲ್ಲರೂ ಕೂಡ ಅದನ್ನ ಬುದ್ಧಿ ಬುದ್ಧಿ ಒಂದು ಚಾಕರಿ ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಅವನನ್ನ ಸತ್ಕಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಆದ್ರಿಂದ ಅಹಂಕಾರ ಇಟ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಅದನ್ನ ಸುಸಂಸ್ಕೃತಗೊಳಿಸಬೇಕು, ಅದನ್ನ ತತ್ವ ಅಹಂ ಅನ್ನಾಗಿ ಮಾಡಿಕೊಳ್ಬೇಕು. ಅಪತ್ವ ಅಹಂ ಇದೆಯಲ್ಲ ಅದರಿಂದ ಅಪಾಯ, ಅದನ್ನ ಪಕ್ವಗೊಳಿಸಿಕೊಳ್ಬೇಕು. ಸಜ್ಜನರ ಸಹವಾಸದ ಮೂಲಕ ನಮ್ಮ ಅಹಂಕಾರವನ್ನ ಪಕ್ವಗೊಳಿಸಿಕೊಳ್ಬಹುದು. ಆಮೇಲೆ ಕಷ್ಟಗಳು ಬರ್ತವಲ್ಲ, ಕಷ್ಟಗಳು ಮನಸ್ಸಿನ ಯಾತನೆ ಶಾರೀರಿಕ ಯಾತನೆಗಳೆಲ್ಲ ಬರ್ತವಲ್ಲ, ಅದನ್ನು ಚೆನ್ನಾಗಿ ಅನುಭವಿಸ್ಬೇಕು. ಅನುಭವಿಸ್ತಾ ಅನುಭವಿಸ್ತಾ ಅನುಭವಿಸ್ತಾ ಅಹಂಕಾರ ಇದೆಯಲ್ಲ ಅದು ಪಕ್ವ ಆಗ್ತಾ ಇರುತ್ತೆ. ಈ ಅಹಂಕಾರವನ್ನು ಬೇಯಿಸೋದಕ್ಕೋಸ್ಕರ ಈ ಕಷ್ಟಗಳು ಸುಖಗಳು ಎಲ್ಲ ಇರುತ್ತೆ. ಸುಖ ಕೂಡ ಒಂಥರ ಬೇಯಿಸ್ತಾ ಇರುತ್ತೆ, ಕಷ್ಟಗಳು ಕೂಡ ಒಂಥರ ಬೇಯಿಸ್ತಾ ಇರುತ್ತೆ ಅಹಂಕಾರವನ್ನ. ಹೀಗೆ ಅಹಂಕಾರ ತಪ್ಪು ಆಯ್ತು ಅಂತ ಹೇಳಿದ್ರೆ, ತಪ್ಪು ಅಂದ್ರೆ ಹಣ್ಣಾದರು ಹಣ್ಣಾಗಿರ್ತಕ್ಕಂಥ ಅಹಂಕಾರವನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಬನ್ನಿ ನಮ್ಮ ಮನೆಗೆ ಬನ್ನಿ, ಕಾಫಿ ಮಾಡಿಕೊಡ್ತೇನೆ, ತಿಂಡಿ ಮಾಡಿಕೊಡ್ತೇನೆ, ನಮ್ದು ಉಪಚಾರ ಸ್ವೀಕಾರ ಮಾಡಿ ಹೋಗಿ ಅಂತ ಮನೆಗೆ ಕರೀತಾರೆ ಒಳ್ಳೆ ಮನುಷ್ಯರನ್ನ. ಒಳ್ಳೆ ಮನಸ್ಸಲ್ಲಿ ಅಹಂಕಾರ ಇಲ್ಲ ಅಂತ ಅರ್ಥವಲ್ಲ, ಒಳ್ಳೆ ಮನಸ್ಸಲ್ಲಿ ಅಹಂಕಾರ ಇದೆ, ಒಳ್ಳೆ ಅಹಂಕಾರ ಇದೆ. ಕೆಟ್ಟ ಮನಸ್ಸಲ್ಲಿ ಕೆಟ್ಟ ಅಹಂಕಾರ, ದುರಸಂಕಾರ ಅಂತ ಹೇಳ್ತು. ಅದರಿಂದ ಒಳ್ಳೆ ಅಹಂಕಾರ ಇಟ್ಕೊಳ್ಬೇಕು, ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮತ್ತು ಸಾರಥ್ಯ ಏನು ಅಂತ ಹೇಳಿದ್ರೆ, ಆಧ್ಯಾತ್ಮಿಕತೆ ಆದರೆ ಅಂತ ಅನ್ನೋದನ್ನ ನಿಷ್ಠೆಯಿಂದ ಮಾಡ್ಕೊಂಡು ಬರ್ಬೇಕಾದ್ರೆ ಇದೇ ಅಹಂಕಾರವೇ ಬೇಕು. ನಾನು ಆ ಪರಮಾತ್ಮ ಎಲ್ಲಿದ್ದಾನೋ ಅವನ ಹುಡುಕಿ ಕಂಡು ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಬೆಳೆಸ್ಕೊಳ್ಬೇಕು ಅಹಂಕಾರವನ್ನ. ಒಂದು ಆ ಹಿರಣ್ಯಕಶು ಬೆಳೆಸ್ಕೊಂಡಲ್ಲ, ಆ ರೀತಿ ಎಲ್ಲಿ ಆ ಹರಿ ಅಂತ ಗದೆ ಎತ್ಕೊಂಡಿರ್ತವಾಯ್ತು. ಕೊನೆಗೆ ಆ ಹರಿ ಅವಂತ ಬರಲೇಬೇಕಾಗಿ, ಅದು ಬೇರೆ ಕತೆ. ನಾವು ಹಾಗೆಲ್ಲ ಹಿರಣ್ಯಕಶು ಬೇಕಾಗಿಲ್ಲ. ನಾವು ಅಹಂಕಾರವನ್ನ ಅರ್ಕೋಗೊಳಿಸಿಕೊಂಡು ಅಂದ್ರೆ ಹಣ್ಣಾಗಿಸಿಕೊಂಡು ಆ ಪರಮಾತ್ಮನಿಗೆ ಅರ್ಪಿಸಿದರೆ ಆ ಹಣ್ಣನ್ನು ಅವನು ಸ್ವೀಕಾರ ಮಾಡ್ತಾನೆ. ಆಮೇಲೆ ನೋಡಿ, ಸೋಹಂ ಸೋಹಂ ಸೋಹಂ ಅಂದ್ರೇನದು ಅಹಂ ಅಂದ್ರೆ ಅದು ಅವನೇ ನಾನು ಅವನೇ ನಾನು ಅಂತ. ಆದ್ರೆ ಆ ಅಹಂಕಾರದಲ್ಲಿ ಅಪಾಯ ಇಲ್ಲ. ಯಾವ ಅಹಂ ಅಂತ ಹೇಳ್ತಾ ಇದ್ದಾನೆ ಅವನು? ಅಖಂಡ ಸಚಿದಾನಂದ, ಅದನ್ನ ಅಹಂ ಅಂತ ಹೇಳ್ತಾ ಇದ್ದಾನೆ. ಅಖಂಡ ಸಚಿದಾನಂದವನ್ನೇ ಅಹಂ ಅಂತ ಹೇಳುವಾಗ ಅವರು ಇವನ್ನ ಇವನು ಬುದ್ಧದಕ್ಕಾಗತ್ತೆ, ಬೈಯೋದಕ್ಕಾಗತ್ತೆ, ತಿರಸ್ಕರಿಸೋದಕ್ಕಾಗತ್ತೆ. ಯಾಕೆ? ಅಖಂಡ ಸಚಿದಾನಂದದಲ್ಲಿ ಅವನು ಒಬ್ಬ, ಇವಳು ಒಬ್ಬ, ಇವನು ಒಬ್ಬ, ಅದು ಒಂದು, ಇದು ಒಂದು, ಎಲ್ಲವೂ ಕೂಡ ಆ ಅಖಂಡ ಸಚಿದಾನಂದ ಅಂಶಗಳಾದ್ರಿಂದ ಅವನು ತನ್ನ ದುರಹಂಕಾರವನ್ನ ಯಾರ ಮೇಲೂ ಕೂಡ ಬೀರಲು ಹೋಗುದಿಲ್ಲ. ನೋಡಿ, ಅಪಾಯ ಇಲ್ಲ. ಅಹಂಕಾರವನ್ನ ಯಾವ ರೀತಿ ಬೆಳೆಸ್ಕೊಳ್ಬೇಕು, ಅದನ್ನ ಅಖಂಡ ಸಚಿದಾನಂದದ ರೂಪದಲ್ಲಿ ಬೆಳೆಸ್ಕೊಳ್ಬೇಕು, ಆ ಒಂದು ಗಾತ್ರದಲ್ಲಿ ಬೆಳೆಸ್ಕೊಳ್ಬೇಕು. ಅಲ್ಲಿ ಶ್ರೀರಾಮಕೃಷ್ಣ ಹೇಳಿದಾಗೆ ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆ ಈ ತತ್ವ ಅಹಂ ಅಪತ್ವ ಅಹಂ ಅಂತಿರ್ತಕ್ಕಂಥದ್ದು ಹೊರಟೋಗ್ಬಿಡುತ್ತೆ ಅಂತ. ಅಹಂಕಾರ ನಾಶವಾಗೋದಕ್ಕೆ ಮಾರ್ಗವೇನು ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು? ಭಗವಂತನ ದರ್ಶನವನ್ನು ಪಡೆದುಕೊಳ್ಳದವರೆಗೆ ಅಹಂಕಾರ ಹೋಗುದು. ಯಾರೊಂದಿಗೆ ಆಗಲಿ ಅಹಂಕಾರ ಇಲ್ಲದಿರುವುದು ತೋರಿ ಬಂದರೆ ತಿಳಿಸಿಕೊಳ್ಬೇಕು ಅವರಿಗೆ ನಿಶ್ಚಯವಾಗಿ ಭಗವಂತನ ದರ್ಶನ ದೊರಕಿದೆ ಅಂತ. ಶ್ರೀರಾಮಕೃಷ್ಣಿಗೆ ಅಹಂಕಾರ ಇಲ್ಲದಕ್ಕೂ ಒಂದು ಸಾಕ್ಷಿ ಕೊಟ್ಟ ಒಂದು ಸಣ್ಣ ಘಟನೆ. ಮಥುರಾನಾಥ ವಿಶ್ವಾಸ ತೀರಿ ಹೋದ ಮೇಲೆ ತ್ರೈಲೋಕ್ಯನಾಥ ವಿಶ್ವಾಸ ಪಟ್ಟಕ್ಕೆ ಬಂದ, ಅಧಿಕಾರಕ್ಕೆ ಬಂದ. ಆತ ಕರ್ಣನಾಥ ಬಿಟ್ಟು ಕೆಲವು ಅರ್ಚಕರನ್ನೆಲ್ಲ ತೆಗೆದುಹಾಕಬೇಕಾಯ್ತು. ಅರ್ಚಕರು ಅಚ್ಚು ಜಾಸ್ತಿ ಆಯ್ತು, ಇದನ್ನು ರಗಳೆ ಆಗುತ್ತೆ ಅಂತಂದ್ಬಿಟ್ಟು ಅಥವಾ ಖರ್ಚು ಜಾಸ್ತಿ ಆಗುತ್ತೋ ಅಂತ ಏನು ತೆಗೆದುಹಾಕ್ಬೇಕು ಅಂತ. ಸೊ ಅವ್ರನ್ನ ತೆಗೆದಾಕ, ಇವ್ರನ್ನ ವಜಾ ಮಾಡಿ, ಅವ್ರನ್ನ ವಜಾ ಮಾಡಿ ಅಂತ ಹೇಳುವಾಗ ಈ ರಾಮಕೃಷ್ಣ ಏನ್ ಮಾಡೋದು? ಅವ್ರನ್ನು ಹೋಗಿ ಅವ್ರನ್ನು ಪ್ರತ್ಯೇಕ ಆಗ್ತಾರೆ. ಅವರಿಗೇನ್ ಪೂಜೆ ಕೈಗೆ ಮಾಡ್ತಾ ಇಲ್ವಲ್ಲ, ಸಾಕ್ಷಾತ್ಕಾರ ಆಯ್ತು, ಈಗ ಜನ ಎಲ್ಲ ಬರೋದಾಯ್ತು, ಅವ್ರದ್ದೇ ಎಲ್ಲ ವೈಭವ ಆಯ್ತು ಅಂತ ಅನ್ನೋ ದೃಷ್ಟಿಯಿಂದ ಹೇಳಿರ್ಬೋದು, ಅಥವಾ ಸುಮ್ಮನೆ ಹೀಗೆ ಹೇಳಿರ್ಬೋದ ಏನೋ. ಈ ರಾಮಕೃಷ್ಣ ಯಾವುದು ನೋಡಕ್ಕೆ ಹೋಗಿಲ್ಲ, ತಮ್ಮ ಸಾಮಾನುಗಳ ದೊಡ್ಡ ಮೋಟೆ ಕಟ್ಕೊಂಡು ಹೋಗೋದಕ್ಕೋಸ್ಕರ ಕೂಡ ಅವ್ರು ಏನ್ ಹೇಳ್ತಾ ಮಾಡಿಲ್ಲ. ಅವ್ರು ಹೋಗ್ತಾ ಇದ್ದಾರೆ ಅಂತ ಆತ್ಮಾನವನ್ನ ತ್ರೈಲೋಕ್ಯನಾಥ ವಿಶ್ವಾಸನಿಗೆ ತಿಳಿಸಿದಾಗ ಅವನಿಗೆ ಡವಡವ ಅಂತ ಬಡ್ಕೊಳಿಸುವ. ಯಾಕೆಂದ್ರೆ ತನ್ನ ಅಪ್ಪನ ಅಪ್ಪ ಹೇಳಿದ ರಾಮಕೃಷ್ಣನ ಮಥುರಾನಾಥ ವಿಶ್ವಾಸ ತಂದೆ ತಂದೆ ಅಪ್ಪ ಅಪ್ಪ ಅಂತ ಕೇಳ್ತಾ ಕರೀತಾ ಇದ್ದವನು. ಶ್ರೀ ರಾಮಕೃಷ್ಣ ಮೇಲೆ ಅಂತ ಅಭಿಮಾನವನ್ನು ಇಟ್ಕೊಂಡವನು, ಪ್ರೀತಿಯನ್ನು ಇಟ್ಕೊಂಡವನು ಅಂತ ನನ್ನ ತಂದೆಯ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿ ಆತರ ಹೋಲ್ಕೊಂಡು ನಾಳೆ ನನ್ನ ಗತಿ ಏನೋ ಅಂತ ಒಂದು ಆಲೋಚನೆ ಬಂತು ಅಂತ ಹೇಳಿದ್ರು. ತಕ್ಕಂದ್ರೆ ಓಡ, ಅಪ್ಪ ನಿಮ್ದಲ್ಲ ಈ ಮಾತು, ನೀವು ಹೋಗ್ಬೇಕಾಗಿಲ್ಲ, ಅದು ಯಾರ್ಯಾರಿಗೂ ಹೇಳ್ತಾರೆ, ಬಾಕಿ ಉಳಿದ ಅರ್ಚಕರಿಗೆ ಹೇಳಿತು ಅಂತ ಹೇಳಿದ ತಕ್ಷಣ ಹೌದಾ ಸರಿ ಹಾಗಾದ್ರೆ ಅಂತ ವಾಪಸ್ ಬಂದ. ಏನಾಯಣನು ನಾನು ಯಾರನ್ನು ತಿಳಿದಿದ್ದೆ, ನಿನ್ನ ಅಪ್ಪನಿಗೆ ಅಪ್ಪ ನಾನು, ಅಂತಹ ನನ್ನ ನೀನು ಈ ರೀತಿಯಲ್ಲಿ ಬೇಜವಾಬ್ದಾರಿಯಾಗಿ ಮಾತಾಡೋದು ಅಂದ್ರೆ ಏನಯ್ಯ ಅಷ್ಟಾದ ನಿಮಗೆ ಸರಿಯೋಗಿ ಏನಾದ್ರೂ ಬೇಡ ನಿಮಗೆ ಅಂತ ಬಗೆ ಬಗೆ ಹೇಳ್ಬೋದಾಗಿತ್ತಲ್ವಾ ಒಂದು ಹಾಗೇನೋ ಹಾಗೆ ಅಂತ ಹೊರಡ್ತದೆ. ಅಹಂಕಾರ ರಾಹಿತ್ಯದ ಪರಮಾವಧಿ ನೋಡಿದ್ರ ಭಗವಂತನ ಸಾಕ್ಷಾತ್ಕಾರ ಆದ್ರೆ ಆ ಥರದ ಸ್ಥಿತಿ ಬರುತ್ತೆ. ಯಾರು ಹೋಗಿದ್ರೆ ಯಾರು ತೆಗೆದಿದ್ರೆ ಮತ್ತೆ ಹೇಳ್ತಾನೆ ಮಹಾಶಯರೇ ಭಗವಂತನ ದರ್ಶನ ಆಗಿದೆ ಅಂತ ನಿಮ್ಮ ಬಗ್ಗೆ ಹೇಗೆ ಏನಾದ್ರು ಹೇಳ್ತಾ ಇದ್ದಾರೆ? ಯಾರಿಗೆ ಭಗವಂತನ ದರ್ಶನ ಆಗಿರುತ್ತೋ ಅವರಿಗೆ ಅಹಂಕಾರ ಇರಲಿಲ್ಲ, ನಿರಹಂಕಾರಿಗಳಾಗಿರುತ್ತಾರೆ ಅಂತ. ಆದ್ರೆ ಭಗವಂತನ ದರ್ಶನ ಆಗಿದೆಯೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಅಲ್ಲೇ ಅವ್ರಿಗೆ ಉತ್ತರ ಇದೆಯಲ್ಲ, ಅವನಿಗೆ ಅಹಂಕಾರ ಇರಲಿಲ್ಲ. ಆದ್ರೆ ಶ್ರೀರಾಮ ಹೇಳ್ತಾರೆ ಭಗವಂತನ ದರ್ಶನವಾಗಿರೋದಕ್ಕೆ ಲಕ್ಷಣಗಳಿವೆ, ಕೆಲವು ಲಕ್ಷಣಗಳಿವೆ. ಶ್ರೀಮಂತ ಭಾಗವತರು ಹೇಳಿದೆ ಯಾರಿಗೆ ಭಗವಂತನ ದರ್ಶನ ಆಗಿದೆಯೋ ಆತನಿಗೆ ನಾಲ್ಕು ಲಕ್ಷಣಗಳಿರುತ್ತವೆ. ಮೊದಲೇದಾಗಿ ಆತ ಕೆಲವು ವೇಳೆ ಬಾಲಕನಾಗಿರ್ತಾನೆ, ಈ ಕೆಲವು ವೇಳೆ ಪಿಶಾಚಿಯ ಹಾಗೆ, ಮತ್ತೆ ಕೆಲವು ವೇಳೆ ಜನನ ಹಾಗೆ, ಮತ್ತೆ ಕೆಲವು ವೇಳೆ ಉನ್ಮತ್ತನ ಹಾಗೆ ವರ್ತಿಸ್ತಾನೆ. ಕೆಲವು ವೇಳೆ ಮಗುವಿನಂತೆ ಬಾಲಕನಂತೆ ಇರ್ತಾನಂತೆ, ಈ ಕೆಲವು ವೇಳೆ ಪಿಶಾಚಿ ಉಪಾಧಿ. ಸಾಕ್ಷಾತ್ಕಾರ ಆದವರು ಕೂಡ ಪಿಶಾಚಿ ಉಪಾಧಿ ಇರ್ಬೋದು, ಆದ್ರೆ ಪಿಶಾಚಿ ಉಪಾಧಿಯಲ್ಲಿ ಇರ್ತಕ್ಕಂಥವರಿಗೂ ಸಾಕ್ಷಾತ್ಕಾರವಾಗಿದೆ ಕೈಗೊಂಡ್ರೆ, ಮತ್ತೆ ಕೆಲವು ವೇಳೆ ಜನನಂತೆ ಬಿದ್ದಿರ್ತಾನೆ ಪರಮಹಂಸ ಅಥವಾ ಸಾಕ್ಷಾತ್ಕಾರ ಮಾಡಿಕೊಂಡು ಜಡ ಅಂತ ಹೇಳಿದ್ರೆ ಜಗದಂತ ಪುರಾಣಗಳೆಲ್ಲ ಇವೆ. ಪುರಾಣಗಳಲ್ಲಿ ಸ್ವಯಂ ಶ್ರೀ ರಾಮಕೃಷ್ಣ ಕೂಡ ಅಂತ ಸಂದರ್ಭದ ಅಂತ ಜಡವತ್ ಆಗಿ ಇದ್ದಂತಹ ಸಂದರ್ಭದಲ್ಲಿತ್ತು. ಹೆಂಗ್ ಕೆಲವೇ ಉನ್ಮತ್ತನಂತೆ ಮದ್ಯಪಾನ ಮಾಡಿದವನಂತೆ ಇರ್ತಾನಂತೆ. ಬಳಿಕ ಮುಂದುವರಿದ ಶ್ರೀರಾಮಕೃಷ್ಣ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೋ ಆತನಿಗೆ ಬಾಲಕನ ಸ್ವಭಾವ ಬಂದ್ಬಿಡುತ್ತೆ, ಆತ ತ್ರಿಗುಣಾತೀತನಾಗಿ ಬಿಡ್ತಾನೆ. ತ್ರಿಗುಣ ಅಂತಂದ್ರೆ ಮೂರು ಗುಣ, ಸತ್ಪದ ಸಮೋ ಗುಣ, ಈ ಮೂರು ಗುಣಗಳಿಗೂ ಅತೀತನಾಗಿರ್ತಾನ, ಯಾವುದಕ್ಕೂ ಬದ್ಧನಾಗಿರೋದಿಲ್ಲ. ಆತನಿಗೆ ಇದು ಶುಚಿ ಅದು ಅಶುಚಿ ಅಂತ ಭೇದವೇ ಇರೋದಿಲ್ಲ. ಒಂದು ವರ್ಷದ ಮಗುವಿಗೆ ಯಾವ ಭೇದ ಇರುತ್ತೆ, ಎಲ್ಲ ಮಾಡಿಬಿಟ್ಟು ಅದನ್ನೇ ಆಟ ಆಟ ಇರುತ್ತೆ. ಆದ್ರಿಂದ ಆತ ಪಿಶಾಚಿ ಹಾಗೆ ವರ್ತಿಸ್ಬೋದು, ಮತ್ತೆ ಆತ ಹುಚ್ಚನ ಹಾಗೆ ಕೆಲವು ವೇಳೆ ಆಳವಾಗಿ ನಿಲ್ತಾನೆ, ಇನ್ ಕೆಲವು ವೇಳೆ ಬಹಳವಾಗಿ ಅಳುತ್ತಾನೆ. ಈ ಮೂಲಕ್ಕೆ ಒಬ್ಬ ಶೋಕಿಲಾಲನ ಹಾಗೆ ಬಟ್ಟೆ ಬರೆ ಹಾಕೊಂಡು ಮರು ನಿಮಿಷ ಬರೀ ಬತ್ತಲೆಯಾಗಿ ಕಂಕುಡಿಗೆ ಬಟ್ಟೆ ಸಿಗಿಸಿಕೊಂಡು ಸುತ್ತ ಆಡ್ತಾ ಇರ್ತಾನೆ ಮುನ್ಬತ್ತನ ಹಾಗೆ. ಮತ್ತೆ ಕೆಲವು ವೇಳೆ ಜಡನ ಹಾಗೆ ಸುಮ್ಮನೆ ಕುಳಿತಿರ್ತಾನೆ ಅಂತ ಶ್ರೀರಾಮಕೃಷ್ಣ ಅದರ ವರ್ಣನೆಯನ್ನು ಕೊಡ್ತಾರೆ. ಆಗ ಭಕ್ತ ಹೇಳ್ತಾನೆ ಭಗವಂತನ ದರ್ಶನ ದೊರೆತ ನಂತರ ಅಹಂಕಾರ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಹೌದು, ಕೆಲವು ಕೆಲವು ವೇಳೆ ಭಗವಂತ ಅಹಂಕಾರವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ತಾನೆ, ಉದಾಹರಣೆಗೆ ಸಮಾಧಿ ಸ್ಥಿತಿಯಲ್ಲಿ. ಮತ್ತೆ ಹೆಚ್ಚಾಗಿ ಒಂದು ಹಿಂಗಿತ ಅಹಂಕಾರವನ್ನ ಇಟ್ಕೊಂಡು ಇರ್ತಾರೆ ಕೆಲವು ವೇಳೆ. ಆದ್ರೆ ಆ ಅಹಂಕಾರದಿಂದ ಯಾವ ತೊಂದರೆಯೂ ಉಂಟಾಗದು. ಬಾಲಕನ ಅಹಂಕಾರ ಇದೆಯಲ್ಲ ಅದ್ರ ಹಾಗೆ, 5 ವರ್ಷದ ಬಾಲಕ ನಾನು ನಾನು ಅಂತಲೇನೋ ಹೇಳ್ತಾ ಇರ್ತಾನೆ. ಆದ್ರೆ ಆ ಅಹಂಕಾರ ಯಾರಿಗೂ ಯಾವ ತೊಂದರೆಯನ್ನು ತಾರದು. ಉಕ್ಕು ಉಕ್ಕು ಇಲ್ಲ, ಅದು ಸ್ಪರ್ಶ ವೇದಿಯನ್ನ ಸ್ಪರ್ಶ ಮಗಿಯನ್ನ ಹುಟ್ಟಿದ್ದೆ ಆದ್ರೆ ಅದು ಚಿನ್ನ ಆಗ್ಬಿಡುತ್ತೆ. ಉಕ್ಕಿನ ಕತ್ತಿ ಚಿನ್ನದ ಕತ್ತಿ ಆಗಿಬಿಡುತ್ತೆ, ಅದಕ್ಕೆ ಕತ್ತಿಯ ಆಕಾರವೇನೋ ಇರುತ್ತೆ, ಆದ್ರೆ ಅದರಿಂದ ಯಾವ ಹಿಂಸಾ ಕೃತ್ಯವೂ ಸಾಧ್ಯವಿಲ್ಲ. ಚಿನ್ನದ ಕತ್ತಿಯಿಂದ ಕಡಿಯುವ ಕೆಲಸ ಕತ್ತರಿಸುವ ಕೆಲಸ ಮಾಡಬೇಕಾಗುವುದಿಲ್ಲ ಅಂತ. ಬಳಿಕ ಪ್ರತಾಪ ಅನ್ನತಕ್ಕಂಥ ಭಕ್ತರಿಗೆ ಹೇಳ್ತಾರೆ ಅಂದಾಗೆ ನೀನು ವಿನಾಯಿತಿ ಹೋಗಿದ್ಯಲ್ಲ ಅಲ್ಲಿ ಏನೇನು ನೋಡ್ಕೊಂಡ್ಬಂದೆ ಹೇಳೋಣ. ಈಗ ಮಾತು ಎಲೈಸೇಷನ್ ಟು ಫಾರಿನ್ ಹೊರನಾಡು ಪ್ರತಾಪ ಚಂದ್ರ ಹೇಳ್ತಾನೆ, ಇಲಾಖೆಯ ಜನ, ಇಲಾಖೆಯ ಜನ, ನೀವು ಯಾವುದನ್ನ ಕಾಂಚನ ಕಾಂಚನ ಅಂತ ಹೇಳ್ತೀರೋ ಅದನ್ನೇ ಪೂಜೆ ಮಾಡು. ಆದ್ರೆ ಅವಶ್ಯವಾಗಿ ಕೆಲವರು ಒಳ್ಳೆಯವರು ಇದ್ದಾರೆ, ಅಂದ್ರೆ ಅನಾಥಸ್ಥರು ಇದ್ದಾರೆ. ಆದ್ರೆ ಸಾಮಾನ್ಯವಾಗಿ ಪ್ರತಿಯೊಂದರಲ್ಲೂ ರಜೋಗುಣದ ಪ್ರದರ್ಶನವನ್ನ ನೋಡಬಹುದು. ಪ್ರತಿಯೊಬ್ಬರಲ್ಲೂ ರಜೋಗುಣದ ಪ್ರದರ್ಶನವನ್ನು ನೋಡಬಹುದು. ಅಮೆರಿಕದಲ್ಲೂ ಇದನ್ನೇ ನೋಡಬಲ್ಲೆ ಅಂತ ಆ ಪ್ರತಾಪ ಚಂದ್ರ ಹೇಳ್ತಾನೆ. ಶ್ರೀರಾಮಕೃಷ್ಣ ಪ್ರತಾಪನಿಗೆ ಹೇಳ್ತಾ ಇದ್ದಾರೆ, ನೋಡು, ಕಾಮ್ಯಕರ್ಮಗಳಲ್ಲಿ ಆಸಕ್ತಿ ಕೇವಲ ವಿಲಾಯಿತಿಯಲ್ಲೇ ಇದೆ ಅಂತೇನಿಲ್ಲ, ಎಲ್ಲೆಲ್ಲಿಯೂ ಇದೆ. ಅದರ ಜೊತೆ ಕರ್ಮಕಾಂಡ ಆದಿಕಾಂಡ ಸತ್ವಗಳು ಬೆಳೆದಿದ್ರೆ ಭಕ್ತಿ ವಿವೇಕ ವೈರಾಗ್ಯ ದಯ ಇವೇ ಮೊದಲಾದವು ಹಿಂದೆ ಹೋದ್ರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಆಗುವುದಿಲ್ಲ. ರಜೋಗುಣದಿಂದ ಕಾರ್ಯಕ್ಷೇತ್ರ ವಿಶಾಲವಾಗಿಬಿಡುತ್ತೆ. ಅದರ ಜೊತೆಯಿಂದ ತಮೋ ಗುಣ ಬಂದ್ಬಿಡುತ್ತೆ. ಅಧಿಕವಾಗಿ ಕೆಲಸ ಹೆಚ್ಚಿಕೊಂಡ್ಬಿಟ್ಟೆ ಅವು ಭಗವಂತನನ್ನ ಮಾಹಿತಿ ಬಿಡುತ್ತವೆ, ಕಾಮಕಾಂಕ್ಷಿಗಳಲ್ಲಿ ಆಸಕ್ತಿ ವೃದ್ಧಿಯಾಗಿಬಿಡುತ್ತವೆ. ಆದರೆ ಕರ್ಮವನ್ನ ಸಂಪೂರ್ಣವಾಗಿ ತ್ಯಜಿಸುವುದಕ್ಕೂ ಸಾಧ್ಯವಿಲ್ಲ. ನಿನ್ನ ಸ್ವಭಾವವೇ ನಿನ್ನ ಕೆಲಸದಲ್ಲಿ ಬಳಸಿ ಬಿಟ್ಟಿರುತ್ತೆ. ನಿನಗೆ ಇಚ್ಛೆ ಇರಲಿ ಬೆಳ್ಳಿ, ಈ ಕಾಲದಿಂದಲೇ ಶಾಸ್ತ್ರ ಹೇಳುತ್ತೆ ಅನಾಸಕ್ತರಾಗಿ ಕೆಲಸ ಮಾಡಿ. ಅಂದ್ರೆ ಫಲಾಪೇಕ್ಷೆ, ಫಲದಲ್ಲಿ ಆಸಕ್ತಿ, ಫಲದಲ್ಲಿ ಮೋಹ, ನಿಮ್ಮದೇ ಕೆಲಸ ಮಾಡಿ ಅಂತ. ಉದಾಹರಣೆಗೆ ನೀನು ಪೂಜೆ ಜಪತಪಾದಿ ಇವುಗಳನ್ನ ಮಾಡ್ತಿದ್ದೀಯ, ಆದ್ರೆ ಲೋಕಮಾನ್ಯನಾಗಬೇಕು ಅಂತಾಗಲಿ ಅಥವಾ ಪುಣ್ಯ ಕಟ್ಟಿಕೊಳ್ಬೇಕಾಗಿ ಪುಣ್ಯ ಕಟ್ಟಿಕೊಳ್ಬೇಕು ಅಂತಾಗಲಿ ಮಾಡ್ತಾ ಇಲ್ವಲ್ಲ. ಹಾಗೆ ಲೋಕಮಾನ್ಯ ಆಗಬೇಕು, ಪುಣ್ಯ ಕಟ್ಟಿಕೊಳ್ಬೇಕು ಅನ್ನುವ ಭಾವನೆ ಇಲ್ಲದೇನೆ ಕರ್ಮ ಮಾಡ್ಕೊ ಅಂತ ಹೇಳಿದ್ರೆ ಆಗ ತೊಂದರೆ ಇದೆ ಅಂತ ಹೇಳ್ತಾರೆ ಶ್ರೀರಾಮ್. ಬಳಿಕ ಮುಂದುವರಿಸ್ತಾರೆ, ಈ ರೀತಿಯಾಗಿ ಅನಾಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಕರ್ಮಯೋಗ, ಕರ್ಮಯೋಗ ಅಂತ ಹೇಳ್ತಾರೆ. ಇದು ಬಹಳ ಕಠಿಣ, ಇದು ಕಲಿಯುಗ. ಸಹಜವಾಗಿಯೇ ಆಸಕ್ತಿ ಉಂಟಾಗಿ ಬಿಡುತ್ತೆ. ನಾವೇನೋ ಭಾವಿಸ್ತೇವೆ ಅನಾಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅಂತ, ಆದ್ರೆ ಎಲ್ಲೋ ಆಸಕ್ತಿ ಅಂತನ್ನೋದು ನಮ್ಮ ಹೃದಯವನ್ನು ಹುಟ್ಟುಬಿಟ್ಟಿರುತ್ತೆ. ಒತ್ತೇ ಆಗಲಾಗಿ ಪೂಜೆ ಮಹೋತ್ಸವ ಇವನ್ನೆಲ್ಲ ಮಾಡ್ತಿರ್ತೇವೆ. ಅನೇಕ ಮಂದಿ ದರಿದ್ರರಿಗೆ ಕಿರುಸರಿಗೆ ಅನ್ನ ಹಾಕ್ತಿರ್ತೇವೆ ಅಂತಿಟ್ಕೊಳ್ಳಿ. ನಾವೇನೋ ಭಾವಿಸ್ಕೊಳ್ಬಹುದು ಅನಾಸಕ್ತಿಯಿಂದ ಇವೆಲ್ಲ ಮಾಡ್ತಾ ಇದ್ದೇವೆ ಅಂತ, ಆದ್ರೆ ನಮಗೆ ಗೊತ್ತೇ ಆಗಿದ ಹಾಗೆ ಎಲ್ಲಿಂದಲೂ ಲೋಕಮಾನ್ಯನಾಗಬೇಕು ಅಂತನ್ನುವ ಆಸೆ ಅಲ್ಲೇ ನಮ್ಮ ಹೃದಯವನ್ನು ಹೋಗ್ಬಿಟ್ಟಿರುವುದನ್ನ ನಾವು ನೋಡಬಹುದು. ಆದ್ರೆ ಸಂಪೂರ್ಣ ಅನಾಸಕ್ತನಾಗುವ ಸಂಭವ ಕೇವಲ ಕೆಲವರಿಗೆ, ಅಂದ್ರೆ ಯಾರಿಗೆ ಭಗವಂತನ ದೊರೆತಿದೆಯೋ ಅವರಿಗೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬುದ್ಧ ಮಾತ್ರವೇ ಸರಿಯಾದ ಅರ್ಥದಲ್ಲಿ ಕರ್ಮಯೋಗಿ ಅಂತ. ಆ ಜ್ಯೋತಿ ದರ್ಶನ ಆದ ಮೇಲೆ ಮಾತ್ರವೇ ಯಾವ ಮಾನಸ ಜೈಲಿಯನ್ನು ಅವರು ಮಾಡ್ತಾನೋ ಅವರು ಕರ್ಮಯೋಗದ ದೃಷ್ಟಿಯಿಂದ ಮಾಡುವುದು ಸಾಧ್ಯವಾಗುತ್ತೆ. ಬಾಕಿಯವರೆಲ್ಲರೂ ಕೂಡ ಈ ಮೋಹ ಸಂಜ ಆಸಕ್ತಿ ವಿಸರ್ಜಿಸುತ್ತ ಮುಚ್ಚಿಕೊಳ್ಳುತ್ತೆ. ಆದ್ರಿಂದ ಈ ಕಲಿಯುಗದಲ್ಲಿ ಕರ್ಮಯೋಗ ಬಹಳ ಕಷ್ಟ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸಿ